ಸಲಹೆ ಸೂಚನೆಗಳನ್ನ ಈ ಕಾರ್ಯಕ್ರಮದೊಳಗ ತಮ್ಮ ಸಲುವಾಗಿ ನಾವು ತರ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದೊಳಗ ಎಂದಿನಂಗ ನಮ್ಮ ಜೊತೆಗೆ ನಾಲ್ಕು ವಿಜ್ಞಾನಿಗಳು ಭಾಗವಹಿಸ್ತಾ ಇದ್ದಾರೆ. ಮೊದಲಿಗೆ ನಾವು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರ ವಿಚಾರಗಳನ್ನ ಕೇಳೋಣ. ರೈತ ಬಂಧುರೇ, ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕಲಬುರಗಿ ಭಾಗದಲ್ಲಿ ಎರಡು ದಿನದಿಂದ ಹನಿ ಹನಿ ಮಳೆ, ರಾತ್ರಿ ವೇಳೆ 3-5 ಗಂಟೆಗೆ ಸುಮಾರಲ್ಲಿ ಅಲ್ಲಲ್ಲಿ ಬರುವಂತಹ ಲಕ್ಷಣಗಳು ಆಲ್ರೆಡಿ ನೋಡಿದ್ದೇವೆ, ಕೆಲವೊಂದು ಹಳ್ಳಿಗಳಲ್ಲಿ ಬಂದ್ ಆಗಿದೆ. ರೈತರೇ, ಅಕಾಲಿಕ ಅಲ್ಪ ಮಳೆ, 10 ನಿಮಿಷ ಆಗಲಿ 1/2 ಗಂಟೆ ಆಗಲಿ, ಏನು ಅಕಾಲಿಕ ಮಳೆ ಹಾಗೂ ಮಂಜಿನ ವಾತಾವರಣದಿಂದಾಗಿ ನಾವು ಒಂದೆರಡು ರೋಗಾಣುಗಳ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ ರೈತರೇ. ಯಾಕಂದ್ರೆ ಈಗಾಗಲೇ ಕಲ್ಲಂಗಡಿ ಅಲ್ಲಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಹಾಕಿದ್ದಾರೆ ರೈತರು. ಸೊ ಆರಂಭದಲ್ಲಿ ಕಲ್ಲಂಗಡಿಗೆ ಉತ್ತಮ ಧಾರಣೆ ಕೂಡ ಇತ್ತು, ಕೆಜಿಗೆ 30 ರೂಪಾಯಿ ಹಂಗೆ, ಆಮೇಲೆ 26 ರೂಪಾಯಿ, ಈಗ 12-13 ರೂಪಾಯಿಗೆ ಇಳಿದಿದೆ. ಆದ್ರೆ ಪ್ರಸ್ತುತ ಬೆಳೆಯಲ್ಲಿ ಇರ್ತಕ್ಕಂತಹ ಒಂದು ಎಲೆಗಳನ್ನು ನಾವು ನೋಡ್ತಾ ಇದ್ರೆ 10-13 ಎಲೆಗಳು ಇವೆ, ಆಮೇಲೆ ಮಿಡಿಕಾಯಿಗಳು ಆಗ್ತಾ ಇದೆ. ಅಕಾಲಿಕ ಮಳೆ ಅಲ್ಲಲ್ಲಿ ಆಗಿರೋದ್ರಿಂದ 2-3 ದಿನ ಕರೆಕ್ಟ್ ಆಗಿ ನೋಡ್ಕೊಳ್ತಾ ಇರಬೇಕಾಗುತ್ತೆ ಕಲ್ಲಂಗಡಿ ಬೆಳೆಯನ್ನು. ಯಾಕಂದ್ರೆ ಚುಕ್ಕಿ ಬಂದ್ಬಿಡ್ತವೆ. ಯಾವ ರೀತಿ ದಾಳಿಂಬೆ ಬೆಳೆಗಾರರಿಗೆ ದಾಳಿಂಬೆಯಲ್ಲಿ ಕೆರೆ ಬರ್ತಾ ಇದೆ, ಅದೇ ರೀತಿ ಈ ಕೆರೆ ರೋಗ, ಚುಕ್ಕಿ ರೋಗ ಕಲ್ಲಂಗಡಿಗೂ ಬರ್ತದೆ, ಕಾಯಿಗಳಿಗೆ ಮತ್ತೆ ಬಳ್ಳಿಯ ಎಲೆಗಳಿಗೂ ಬರ್ತದೆ. ಇದರ ಬಗ್ಗೆ ರೈತರು ಎಚ್ಚರಿಕೆ ಇರಬೇಕಾಗುತ್ತೆ. ರೈತರೇ, ಒಂದು ಮುನ್ನೆಚ್ಚರಿಕೆಯಾಗಿ ನೀವು ಒಂದು ರೋಗಾಣು ಅಲ್ಲಿ ಸಂತಾನೋತ್ಪತ್ತಿ ಆಗಬಾರದು, ಆಮೇಲೆ ಇನ್ನೊಂದು ಕಡೆಗೆ ಪ್ರಸಾರ ಆಗಬಾರದು, ಅದಕ್ಕೋಸ್ಕರನೇ ತಕ್ಷಣನೇ ಟ್ರೈಕೋಡರ್ಮ 5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ, ಆಮೇಲೆ ಡ್ರಿಪ್ ಅಲ್ಲಿ ಇರ್ತಕ್ಕಂತಹ ಫರ್ಟಿಲೈಸರ್ ಗಳಿರ್ಬೋದು, ಕ್ಯಾಲ್ಸಿಯಂ ನೈಟ್ರೇಟ್, ಇದು ಬಹಳ ಇಂಪಾರ್ಟೆಂಟ್, ಸುಣ್ಣದ ಅಂಶ ರೋಗ ಬರಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು 3 kg/acre ಡ್ರಿಪ್ ಅಲ್ಲಿ ಬಿಟ್ಬಿಡಿ, ಅವಾಗ ರೋಗ ನಿರೋಧಕ ಶಕ್ತಿ ಗಿಡಗಳಲ್ಲಿ ಆಗುತ್ತೆ. ದಯವಿಟ್ಟು ರೈತರೇ, ಒಂದು ವೈರಸ್ ನ ಮುದುಡಿ ರೋಗದ ಲಕ್ಷಣ ಇರುವುದರಿಂದ ಎಚ್ಚರಿಕೆ ಒಂದು ಕ್ರಮ ತಗೊಳ್ಬೇಕಾಗುತ್ತೆ ಮುಂದಿನ ಒಂದು ವಾರದೊಳಗಡೆ. ಯಾಕಂದ್ರೆ ಅಲ್ಲಲ್ಲಿ ಹಳದಿ ಅಂಟು ಪೇಪರ್ ಗಳನ್ನು ಅಲ್ಲಿ ಎಕರೆಗೆ 10-12 ಹಾಕಬೇಕಾಗುತ್ತೆ. ಅವಾಗ ಥ್ರಿಪ್ಸ್ ನುಸಿ, ಆಮೇಲೆ ಬಿಳಿ ದ್ವಾಮಿಗಳು ಏನು ಮಳೆಯ ನಂತರ ಬರ್ತವೆ ಅವುಗಳನ್ನು ಹತೋಟಿ ಮಾಡಬೇಕಾಗುತ್ತೆ. ಇಲ್ಲದ್ರೆ ಮುಟ್ರಿ ರೋಗ ಜಾಸ್ತಿ ಆಗುತ್ತೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮುಟ್ರಿ ಪ್ರಸಾರವಾಗುವಂತಹ ಈ ದ್ವಾಮಿಗಳು ಅಥವಾ ಥ್ರಿಪ್ಸ್ ನುಸಿಗಳು ಒಂದ್ ಕಾಯಿಯಿಂದ ಅಥವಾ ಮತ್ತೊಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಹೋಗುವ ಸಾಧ್ಯತೆಯಿಂದ ಕಲ್ಲಂಗಡಿ ಬೆಳೆಗಾರರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ರೈತರು ಒಂದಲ್ಲ ಒಂದು ಕಷ್ಟದಲ್ಲಿ ನಾವು ಇರ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಕಳೆದ 3 ವರ್ಷದಿಂದ ಹವಾಮಾನ ವೈಪರೀತ್ಯ ದೊಡ್ಡ ಸವಾಲಾಗಿದೆ ಕೃಷಿಯಲ್ಲಿ. ಅದಕ್ಕೋಸ್ಕರ ರೈತರೇ, ಎಟ್ ಪ್ರೆಸೆಂಟ್ ರೈತರು ಕಲ್ಲಂಗಡಿ ಮತ್ತೆ ಕರ್ಬೂಜ ಬೆಳೆ ಸಂರಕ್ಷಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಬರುವಂತಹ ದಿನಗಳಲ್ಲಿ ಟೆಂಪರೇಚರ್ ಸ್ಲೋಲಿ ರೈಸ್ ಆಗ್ತಾ ಇದೆ ಫೆಬ್ರವರಿಯ ಟೈಮಲ್ಲಿ, ಈ ತಿಂಗಳು ಅಲ್ಲಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ಅಂತಹ ಸಂದರ್ಭದಲ್ಲಿ ಒಂದು ಹವಾಮಾನ ನೋಡ್ಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಬೇವಿನೆಣ್ಣೆ 2 ml/L ಹಾಕೊಂಡು ಸಿಂಪಡಣೆ ಮಾಡಿ, ಆವಾಗ ಒಂದು 8 ದಿನ ಅಷ್ಟು ದ್ವಾಮಿಗಳ ಕಾಟದಿಂದ ಮುಕ್ತಿ ಆಗಬೇಕು. ಇದರಿಂದಾಗಿ ನೀಮ್ ಪ್ರಾಡಕ್ಟ್ಸ್ ಗಳನ್ನು ಯಥೇಚ್ಛವಾಗಿ ಬಳಸುವುದರಿಂದ ಕೂಡ ನಮಗೆ ಒಂದು ಪರಿಸರ ಸ್ನೇಹಿ ಕೃಷಿಗೆ ಒತ್ತು ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಬಹಳಷ್ಟು ಕೆಮಿಕಲ್ ಗಳ ಮಿಶ್ರಣದಿಂದ ರಿಸಲ್ಟ್ ಬರಲ್ಲ ರೈತರೆ. ಅದಕ್ಕೋಸ್ಕರ ಮಜ್ಜಿಗೆನೂ ಆಗುತ್ತೆ 5 ml/L ಹಾಕೊಂಡು ಸಿಂಪಡಣೆ ಮಾಡಿದ್ರು, ಅಥವಾ ಬೇವಿನೆಣ್ಣೆ 2 ml/L ಹಾಕೊಂಡು ಸಿಂಪಡಣೆ ಮಾಡಿ, ಅಥವಾ ಟ್ರೈಕೋಡರ್ಮಾ ಬಿಳಿ ಪೌಡರ್ 5 ಗ್ರಾಂ ಪ್ರತಿ ಲೀಟರ್ ಅಥವಾ ಲಿಕ್ವಿಡ್ ಅಲ್ಲಿಯೂ ಸಿಗುತ್ತೆ 5 ml/L ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಬರುವಂತಹ ಒಂದು ವೈರಸ್ ರೋಗವನ್ನು ಕೂಡ ಹತೋಟಿ ಮಾಡಬಹುದು. ಆಮೇಲೆ ನೆಟೆಯ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ, ಬಹಳ ಚೆನ್ನಾಗಿ ಬರ್ತಾ ಇರುತ್ತೆ ಕಲ್ಲಂಗಡಿ. ಕೊನೆಯ ಒಂದು ಕಾಯಿಗಳ ರಚನೆ 2-3 ಆದ ತಕ್ಷಣ ಅದಕ್ಕೆ ಫುಡ್ ಕಡಿಮೆ ಆಗ್ಬಿಡ್ತವೆ, ಯಥೇಚ್ಛವಾಗಿ ಫುಡ್ ಬೇಕಾಗುತ್ತೆ. ಒಂದು ಎರೆಜಲ ಆಗಿರ್ಬೋದು ಅಥವಾ ಎನ್ಪಿಕೆ ಕಾಂಪ್ಲೆಕ್ಸ್ ಇರ್ಬೋದು, ಅದನ್ನು ಕೂಡ ನೀವು ಡ್ರಿಪ್ ಅಲ್ಲಿ ಕೊಡ್ಬೇಕಾಗುತ್ತೆ, ಅಥವಾ ಜೀವಾಮೃತ ಕೊಟ್ಟರು ತುಂಬಾ ಒಳ್ಳೇದು. 200 ಲೀಟರ್ ಬ್ಯಾರಲ್ 1 ಎಕರೆಗೆ ಕೊಟ್ಬಿಡಿ, ಆವಾಗ ಒಂದು ರೋಗ ನಿರೋಧಕ ಶಕ್ತಿ ಆಮೇಲೆ ಒಳ್ಳೆ ರಚನೆ ಕೂಡ ಆಗುತ್ತೆ. ಕಲ್ಲಂಗಡಿ ಕಾಯಿಗಳು 2.8-3.8 kg ವರೆಗೂ ಒಂದೊಂದು ಕಾಯಿಗಳು ಸಿಗುತ್ತೆ, ಒಂದು ಎವರೇಜ್ ಆಗಿ ನಿಮ್ಗೆ ಸಿಗುತ್ತೆ. ರೈತರೇ, ಈ ವಾರದ ಏನು ಹವಾಮಾನ ಮುನ್ಸೂಚನೆ ಮತ್ತೆ ಸಲಹೆ ಇಷ್ಟೇ. ಬರುವ ವಾರ ಇನ್ನೊಂದು ಬೆಳೆಗಳಲ್ಲಿ ಏನು ಪ್ರೆಸೆಂಟ್ ಇರತಕ್ಕಂತಹ ಹವಾಮಾನ ಬಗ್ಗೆ ಮತ್ತೆ ಮಾಹಿತಿ ಕೊಡ್ತೀನಿ. ಧನ್ಯವಾದಗಳು. ಡಾಕ್ಟರ್ ಜಹೀರ್ ಅಹಮದ್ ಅವರನ್ನ ತಾವು ಹೆಚ್ಚಿನ ಮಾಹಿತಿಗಾಗಿ ಮಾತಾಡಿಸಬಹುದು. ಅವರ ಮೊಬೈಲ್ ನಂಬರ್ 9845300236. ಇನ್ನ ಇನ್ನೊಂದು ವಿಷಯಕ್ಕೆ ಹೋಗೋಣ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದೊಳಗ ಲಿಂಗಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದೊಳಗ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಬಿಂದು ಅವರು ಈ ಮಾಹಿತಿಯನ್ನು ತಮಗೆ ನೀಡುತ್ತಾ ಇದ್ದಾರೆ. ಅವರು ಹೇಳುವುದನ್ನ ನಾವೀಗ ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಬಿಂದು, ಸಸ್ಯರೋಗಶಾಸ್ತ್ರ ವಿಜ್ಞಾನಿ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಲಿಂಗಸುಗೂರು. ಇವತ್ತು ನಾವು ಈರುಳ್ಳಿ ಬೆಳೆಯ ಬೇಸಾಯ ಪದ್ಧತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈರುಳ್ಳಿ ನಮ್ಮ ರಾಜ್ಯದ ಮುಖ್ಯವಾದ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಇದು ತರಕಾರಿಯಂತೆಯೂ ಅಥವಾ ಸಾಂಬಾರ್ ಪದಾರ್ಥದಂತೆಯೂ ಎಲ್ಲಾ ಹಂತಗಳಲ್ಲಿ ಉಪಯೋಗಿಸಲಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಬಾಗಲಕೋಟೆ, ವಿಜಯಪುರ, ಚಿತ್ರದುರ್ಗ, ಧಾರವಾಡ, ಗದಗ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಈರುಳ್ಳಿಯನ್ನು ಮುಖ್ಯ ಬೆಳೆಯಾಗಿಯೂ ಹಾಗೂ ಇತರ ಬೆಳೆಗಳ ಜೊತೆ ಮಿಶ್ರ ಬೆಳೆಯಾಗಿಯೂ ಬೆಳೆಯಲಾಗುತ್ತದೆ. ಈ ಬೆಳೆಯನ್ನು ಹಲವಾರು ಬಗೆಯ ಮಣ್ಣುಗಳಲ್ಲಿ ಬೆಳೆಯಬಹುದು. ಆದರೆ ನೀರು ಬೆಸೆದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಸೂಕ್ತ ಆಗಿರುತ್ತದೆ. ಇದರ ಬಿತ್ತನೆ ಕಾಲ ಯಾವಾಗ ಅಂತಂದ್ರೆ ಇದು ವರ್ಷದ ಎಲ್ಲಾ ಕಾಲಗಳಲ್ಲಿಯೂ ಬೆಳೆಯಬಹುದು. ಈ ಬೆಳೆಯನ್ನು ಪ್ರಾರಂಭ ಮಾಡಲು ಜೂನ್, ಜುಲೈ ಅಥವಾ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಮತ್ತು ಈಗ ಜನವರಿ, ಫೆಬ್ರವರಿ ತಿಂಗಳುಗಳು ಉತ್ತಮ. ಅಂದ್ರೆ ಈ ಜನವರಿ ತಿಂಗಳಲ್ಲಿ ಕೂಡ ಇದನ್ನ ಬಿತ್ತನೆ ಮಾಡ್ಕೋಬಹುದು. ಇದರಲ್ಲಿ ಸೂಕ್ತವಾದ ತಳಿಗಳು ಯಾವ್ಯಾವಂದ್ರೆ ಬಳ್ಳಾರಿ ರೆಡ್, ಪೂಸಾ ರೆಡ್, ಮತ್ತೆ ಅರ್ಕಾ ಪ್ರಗತಿ, ಅರ್ಕಾ ನಿಕೇತನ್, ಅರ್ಕಾ ಕಲ್ಯಾಣ N53, ಮತ್ತೆ ತೆಲಗಿ ಕೆಂಪು ಮತ್ತು ತೆಲಗಿ ಬಿಳಿ, ಅರ್ಕಾ ಪೀತಾಂಬರ, ಅರ್ಕಾ ಬಿಂದು ಮತ್ತು ಭೀಮಾ ಸೂಪರ್. ಇದರಲ್ಲಿ ಬಳ್ಳಾರಿ ರೆಡ್ ಅನ್ನು ಈ ತಳಿಯ ಗಡ್ಡೆಗಳು ಸಾಧಾರಣ ಗಾತ್ರದಿಂದ ಕೂಡಿದ್ದು ಅಧಿಕ ಇಳುವರಿ ಕೊಡುತ್ತದೆ. ಇದು ರಾಜ್ಯದಲ್ಲಿ ಮುಖ್ಯವಾಗಿ ಬೆಳೆಯುವ ತಳಿ. ಗಡ್ಡೆಗಳನ್ನು ಹೆಚ್ಚು ದಿನ ಕೆಡದಂತೆ ಇದನ್ನು ಶೇಖರಿಸಬಹುದು, ಹಾಗೆ ಈ ಕಡೆ ನಾವು ಬಳಸ್ಕೋಬಹುದು. ಇದು ರೋಗ ನಿರೋಧಕ ಶಕ್ತಿನೂ ಹೊಂದಿರುತ್ತದೆ ಮತ್ತೆ ಕಡಿಮೆ ಜಾಗದಲ್ಲಿ ಬಹಳ ಅಧಿಕ ಇಳುವರಿ ಕೊಡುವ ಒಂದು ತಳಿಯಾಗಿರುತ್ತದೆ. ಮತ್ತೆ ಇದಕ್ಕೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು ಏನೇನಂತಂದ್ರೆ, ಮೊದಲನೇದಾಗಿ ಬಿತ್ತನೆ ಮಾಡಲು ಬೀಜ 3-4 ಕಿಲೋಗ್ರಾಂ ಬೇಕಾಗುತ್ತದೆ, ಅಥವಾ ಸಸಿ ನಾಟಿ ಮಾಡುವ ಬೆಳೆಗೆ 2-2.5 ಕಿಲೋಗ್ರಾಂ ಅಷ್ಟು ಬೇಕಾಗುತ್ತದೆ, ಮತ್ತೆ ಗಡ್ಡೆ ನಾಟಿ ಮಾಡಿದ್ರೆ 350 ಕೆಜಿ ಅಷ್ಟು ಬೇಕಾಗುತ್ತದೆ. ಇದಕ್ಕೆ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ 1 ಎಕರೆಗೆ 12 ಟನ್ ಅಷ್ಟು ಬೇಕಾಗುತ್ತೆ. ಮತ್ತೆ ಸಾರಜನಕ, ರಂಜಕ, ಪೊಟ್ಯಾಶ್ ಬಂದು 50 ಕೆಜಿ, 20 ಕೆಜಿ ಮತ್ತೆ 50 ಕೆಜಿ ಅಷ್ಟು ಬೇಕಾಗುತ್ತದೆ. ಇದರ ಬೇಸಾಯ ಕ್ರಮಗಳು ಏನೇನಂತಂದ್ರೆ, ಈ ಬೆಳೆಯನ್ನು 3 ವಿಧಗಳಲ್ಲಿ ಬಿತ್ತನೆ ಮಾಡಬಹುದು. ಮೊದಲನೇದಾಗಿ ಸಸಿ ನಾಟಿ ಮಾಡೋದು, ಎರಡನೇದಾಗಿ ಕೂರಿಗೆ ಬಿತ್ತನೆ ಮಾಡೋದು, ಮೂರನೇದಾಗಿ ಗಡ್ಡೆ ನಾಟಿ ಮಾಡೋದು. ಮೊದಲನೇದಾಗಿ ಸಸಿ ಮಡಿ ತಯಾರಿಕೆ. 1 ಎಕರೆಗೆ ಬೇಕಾಗುವ ಸಸಿಗಳು ಬೆಳೆಯಲು 3 ಮೀಟರ್ ಉದ್ದ ಮತ್ತೆ 1.5 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ 10 ಮಡಿಗಳನ್ನು ತಯಾರಿಸ್ಕೋಬೇಕು. ಪ್ರತಿ ಮಡಿಗೆ 3-4 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಮತ್ತು 1/2 ಕೆಜಿಯಷ್ಟು 15-15-15 ಸಂಯುಕ್ತ ಗೊಬ್ಬರವನ್ನು ಮಣ್ಣಿನಲ್ಲಿ ಕೊಟ್ಟು ಚೆನ್ನಾಗಿ ಬೆರೆಸಬೇಕು. ಅದಾದ್ಮೇಲೆ ಬಿತ್ತನೆ ಬೀಜಗಳನ್ನು 7.5 ಸೆಂಟಿಮೀಟರ್ ಅಷ್ಟು ಅಂತರದ ಸಾಲುಗಳಲ್ಲಿ ಬಿತ್ತಬೇಕು. ತಕ್ಷಣ ಮಡಿಗಳಿಗೆ ನೀರುಣಿಸಬೇಕು. ಹೀಗೆ ಮಾಡಿದ ಸಸಿಗಳು 6-8 ವಾರದಲ್ಲಿ ನಾಟಿ ಮಾಡಲು ಸಿದ್ಧ ಆಗುತ್ತದೆ. ಎರಡನೇ ಬಂದ್ಬಿಟ್ಟು ಕೂರಿಗೆ ಬಿತ್ತನೆ ಅಥವಾ ಎರಚೋದು. ಈ ಪದ್ಧತಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಮಳೆಯಾಶ್ರಿತ ಬೆಳೆಗೆ ಅನುಸರಿಸಲಾಗುತ್ತದೆ. ಕೂರಿಗೆ ಬಿತ್ತನೆಯಲ್ಲಿ ಭೂಮಿಯನ್ನು ಬಿತ್ತನೆಗೆ ಸಿದ್ಧಪಡಿಸಿ ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಸಾವಯವ ಗೊಬ್ಬರ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ಬೀಜವನ್ನು 30 ಸೆಂಟಿಮೀಟರ್ ಅಂತರ ಅಡ್ಡಗೆರೆಯಲ್ಲಿ ಕೂರಿಗೆಯಿಂದ ಬಿತ್ತನೆ ಮಾಡಬೇಕು. ವಲಯ 3ರಲ್ಲಿ 45 ಸೆಂಟಿಮೀಟರ್ ಅಂತರದಲ್ಲಿ ಕೂರಿಗೆ 1 ಮೈ ಬಿತ್ತನೆ ಮಾಡಬೇಕು. ಇನ್ನೊಂದು ಗಡ್ಡೆ ನಾಟಿ ಮಾಡೋದು. ಈ ನಾಟಿ ಮಾಡೋದ್ರಲ್ಲಿ ಜಮೀನನ್ನು ಬಿತ್ತನೆ ಸಿದ್ಧ ಮಾಡಿ ಶಿಫಾರಸು ಮಾಡಿ ಪೂರ್ತಿ ಪ್ರಮಾಣದ ಸಾವಯವ ಗೊಬ್ಬರ, ರಂಜಕ, ಪೊಟಾಷ್ ಮತ್ತು 50%ರಷ್ಟು ಸಾರಜನಕ ರಸಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಿ ನಂತರ 15 ಸೆಂಟಿಮೀಟರ್ ಅಂತರದ ಬೋದುಗಳನ್ನು ಮಾಡಿ ಬೋದಿನ ಒಂದು ಪಕ್ಕದಲ್ಲಿ ಪ್ರತಿ 15 ಸೆಂಟಿಮೀಟರ್ಗೆ ಒಂದರಂತೆ ಗಡ್ಡೆ ನಾಟಿ ಮಾಡಬೇಕು. ಆಮೇಲೆ ನೀರು ಹಾಯಿಸ್ಕೋಬೇಕು. 6 ವಾರಗಳ ನಂತರ ಉಳಿದ 50%ರಷ್ಟು ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬಹುದು. ಕಳೆ ನಿಯಂತ್ರಣಗಾಗಿ ಈರುಳ್ಳಿ ಬಿತ್ತನೆ ಮಾಡಿದ ದಿನ ಅಥವಾ ಮರುದಿನ ಎಕರೆಗೆ 1.5 ಲೀಟರ್ ಅಷ್ಟು ಪೆಂಡಿಮೆಥಾಲಿನ್ 30 cc 300 ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡಬೇಕು. ಈರುಳ್ಳಿ ಸಸಿಗಳನ್ನು ನಾಟಿ ಮಾಡಿದ ತಕ್ಷಣ ಎಕರೆಗೆ 800 ಮಿಲಿಲೀಟರ್ ಅಷ್ಟು ಬ್ಯೂಟಾಕ್ಲೋರ್ 50 cc ಕಳೆನಾಶಕವನ್ನು ಸೇಮ್ 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ನಾಟಿ ಮಾಡಿದ 30 ದಿನಗಳ ನಂತರ ಎಕರೆಗೆ 440 ml ಅಷ್ಟು ಆಕ್ಸಿಫ್ಲೋರೋಫಾಸ್ ಅಥವಾ ಪ್ರೊಪಾಕ್ಸಿಫಾಸ್ ಅನ್ನು ಅಥವಾ ಆಕ್ಸಿಫ್ಲೋರೋಫೆನ್ ಅಂತ ಬರುತ್ತೆ, ಈ ತರ ಕಳೆನಾಶಕಗಳನ್ನು ಎಕರೆಗೆ 140 ಮಿಲಿಲೀಟರ್ ಅಷ್ಟು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮತ್ತು ಕೊನೆಯದಾಗಿ ಕೊಯ್ಲು ಮತ್ತು ಇಳುವರಿ. ಎಳೆಗಳು ಹಳದಿ ಮಣ್ಣಕ್ಕೆ ತಿರುಗಿ 50%ರಷ್ಟು ಬಾಗಿದಾಗ ಕಟಾವು ಮಾಡಬೇಕು. ಗಡ್ಡೆಗಳನ್ನು ಅಗೆದು ಬಿಸಿಲಿನಲ್ಲಿ 1 ವಾರ ಒಣಗಿಸಿ ಪ್ರತಿ ಎಕರೆಗೆ ಸರಾಸರಿ 10,000-12,000 ಕಿಲೋಗ್ರಾಂ ಅಷ್ಟು ಗಡ್ಡೆಗಳ ಇಳುವರಿಯನ್ನು ಪಡೆಯಬಹುದು. ಮತ್ತೆ ಕೊನೆಯದಾಗಿ ಈರುಳ್ಳಿಯನ್ನು ಬಿದಿರಿನಿಂದ ಮಾಡಿದ ವಿಶೇಷ ಮನೆಗಳಲ್ಲಿ ಶೇಖರಣೆ ಮಾಡುವುದು ಸೂಕ್ತ. ಈ ಮನೆಗಳ ಗೋಡೆ ಬದಿ ಮತ್ತು ತಳಿಭಾಗ ಬಿದಿರಿನಿಂದ ರಚಿಸಿದ್ದು ತಳಭಾಗ ಭೂಮಿಯಿಂದ 45 ಸೆಂಟಿಮೀಟರ್ ಎತ್ತರದಲ್ಲಿರುವುದರಿಂದ ಇದಕ್ಕೆ ರೋಗ ಅಥವಾ ಏನೇ ಹಾನಿಯಾಗೋದಕ್ಕೆ ಆಗಲ್ಲ. ಮತ್ತೆ ಅದಲ್ದಿರ ಈರುಳ್ಳಿಯನ್ನು ಸೋಲಾರ್ ಟನಲ್ ಡ್ರೈಯರ್ ಅಂತ ಅಥವಾ ಡಿಹ್ಯುಮಿಡಿಫೈಡ್ ಏರ್ ಡ್ರೈಯರ್ ಅಂತ ಸಿಗುತ್ತೆ. ಈ ತರ ಸೋಲಾರ್ ಟನಲ್ ಡ್ರೈಯರ್ ಅಲ್ಲಾದ್ರೆ 15-16 ಗಂಟೆ ಅಷ್ಟೊತ್ತು ಗಾಳಿಯಿಂದ ಒಣಗಿಸ್ಕೋಬಹುದು, ಅಥವಾ ಡಿಹ್ಯುಮಿಡಿಫೈಡ್ ಏರ್ ಡ್ರೈಯರ್ ಅಲ್ಲಿ ಆದ್ರೆ 8-10 ಗಂಟೆಗಳ ಕಾಲ ಒಣಗಿಸ್ಕೋಬಹುದು. ಈ ತರ ಒಣಗಿಸಿದ ಈರುಳ್ಳಿ ತುಂಡುಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ಶೇಖರಿಸಿ 6-8 ತಿಂಗಳವರೆಗೂ ಉಪಯೋಗಿಸ್ಕೋಬಹುದು. ಧನ್ಯವಾದಗಳು. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಾವು ಡಾಕ್ಟರ್ ಬಿಂದು ಅವರನ್ನ ಸಂಪರ್ಕ ಮಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 94 80 2507 93. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಲಿಂಗಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದೊಳಗೆ ಗೃಹ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ವಾಣಿಶ್ರೀ ಅವರು ಹೇಳುವುದನ್ನ ನಾವೀಗ ಕೇಳೋಣ. ಎಲ್ಲಾ ರೈತ ಬಾಂಧವರಿಗೆ ಎಳ್ಳಿನ ಬಳಕೆಯಲ್ಲಿ ಇರುವಂತಹ ಮಕರ ಸಂಕ್ರಾಂತಿ ಹಬ್ಬದ ಒಂದು ಶುಭಾಶಯಗಳನ್ನು ಹೇಳುತ್ತಾ, ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳಿಗೆ ಯಾಕಿಷ್ಟು ಪ್ರಾಮುಖ್ಯತೆ ಇದೆ, ಎಳ್ಳಿನ ಬಳಕೆಯಿಂದ ಆಗ್ತಕ್ಕಂಥ ಉಪಯೋಗಗಳೇನು, ನಮ್ಮ ಹಿಂದೂಗಳು ವೈಜ್ಞಾನಿಕವಾಗಿ ಎಳ್ಳಿನ ಬಳಕೆಯನ್ನು ಯಾಕೆ ಮಾಡ್ತಾ ಇದ್ದಾರೆ, ಇವೆಲ್ಲವುಗಳ ಪ್ರಶ್ನೆ ಈಗಿನ ಮಕ್ಕಳಿಗೆ ಹುಟ್ಕೋಬಹುದು. ಎಳ್ಳಿಗೆ ಯಾಕೆ ಇವತ್ತು ಇಂಪಾರ್ಟೆನ್ಸ್ ಕೊಟ್ಟು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತೇಳಿ, ಆ ನಿಟ್ಟಿನಲ್ಲಿ ನಾವು ಎಳ್ಳನ್ನ ಒಂದು ಎಣ್ಣೆ ಕಾಳು ಬೆಳೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಚಿಕ್ಕದಾದ ಒಂದು ಎಣ್ಣೆ ಕಾಳು ಬೆಳೆ. ಈ ಹಬ್ಬದಲ್ಲಿ ನಾವು ಸಾಮಾನ್ಯವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಹಂಚ್ತಾ ಇರ್ತೇವೆ, ಅದ್ರ ಜೊತೆಗೆ ಒಂದು ಕಬ್ಬು ಇರಬಹುದು ಮತ್ತು ಕಡಲೆಕಾಳಿನ ಒಂದು ಗಿಡ, ನಂತರ ಒಂದು ಸಕ್ಕರೆ ಆರತಿ, ಈ ತರ ಒಂದು ಅವರವರ ಸಂಪ್ರದಾಯದಂತೆ ಅವರು ಎಳ್ಳು ಬೆಲ್ಲವನ್ನು ಹಂಚುತ್ತಾರೆ. ಅದ್ರ ಜೊತೆಗೆ ನಾವು ಎಳ್ಳು ಹಚ್ಚಿದ ರೊಟ್ಟಿ, ಆಮೇಲೆ ಎಳ್ಳಿನಿಂದ ಮಾಡಿರ್ತಕ್ಕಂತ ಹೋಳಿಗೆ, ಎಳ್ಳಿನ ಉಂಡೆಗಳು, ಎಳ್ಳಿಂದ ಚಿಕ್ಕಿ, ಈ ರೀತಿ ಅನೇಕ ಖಾದ್ಯಗಳನ್ನು ನಾವು ತಯಾರು ಮಾಡೋದನ್ನು ಈ ಹಬ್ಬದಲ್ಲಿ ಕಾಣ್ತೇವೆ. ಯಾಕೆ ಈ ಸಮಯದಲ್ಲಿ ಈ ಎಳ್ಳಿಗೆ ಇಷ್ಟೊಂದು ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ ಅಂತ ನೋಡೋದಾದ್ರೆ, ಎಳ್ಳನ್ನ ನಾವು ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತಿರ್ತೇವೆ. ಎಳ್ಳು ಮುಂಗಾರು ಹಂಗಾಮಿನಲ್ಲಿ ಬಿತ್ತಿದ್ರೆ ಈಗ ಕಟಾವಾಗಿ ನಮಗೆ ಎಳ್ಳು ತಯಾರಾಗಿರುತ್ತೆ. ಆಗ್ಲಿಲ್ಲ ನಮಗೆ ಆ ಸಮಯದಲ್ಲಿ ಬಿತ್ತೋದಕ್ಕೆ ನಮ್ಮಲ್ಲಿ ಭತ್ತದ ಗದ್ದೆ ಇದೆ ಅಂತ ಹೇಳೋದಾದ್ರೆ, ಭತ್ತದ ನಂತರ ಕೂಡ ನಾವು ಡಿಸೆಂಬರ್ ಜನವರಿಯಲ್ಲಿ ಉಳಿದ ತೇವಾಂಶದಲ್ಲಿ ಈ ಎಳ್ಳನ್ನು ಬೆಳಕೋಬಹುದು. ಆ ಸಮಯದಲ್ಲಿ ಅಕಸ್ಮಾತ್ ನಮಗೆ ಸರಿಗೆ ಬರಲಿಲ್ಲ ಅಂದ್ರೂ ಕೂಡ ಅದನ್ನ ನಾವು ಮಡಿಕೆ ಹೊಡೆಯೋದ್ರಿಂದ ಭೂಮಿಯ ಫಲವತ್ತತೆಯನ್ನಾದ್ರೂ ಅಟ್ಲೀಸ್ಟ್ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹೀಗೆ ಬೆಳೆದಂತಹ ಎಳ್ಳನ್ನ ನಾವು ಬೇರೆ ಎಣ್ಣೆ ಕಾಳುಗಳಿಗೆ ಹೋಲಿಸಿದಾಗ ಯಾವ ರೀತಿ ಇದು ನಮಗೆ ಉತ್ಕೃಷ್ಟವಾಗಿದೆ ಅಂತ ನೋಡೋದಾದ್ರೆ, ಎಳ್ಳಿನಲ್ಲಿ ನಮಗೆ 18.3 ಗ್ರಾಂನಷ್ಟು ಪ್ರೋಟೀನ್ ಅಂಶ ಸಿಗುತ್ತೆ. ನಂತರ ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅಂದ್ರೆ 40-45% ನಮಗೆ ಎಣ್ಣೆ ಅಂಶ ಇದರಲ್ಲಿ ಸಿಗುತ್ತೆ, ಅಂದ್ರೆ ಕೊಬ್ಬಿನಂಶ. ನಂತರ ಖನಿಜಾಂಶಗಳು ಇದರಲ್ಲಿ ಹೇರಳವಾಗಿದೆ, 5.2 ಮಿಲಿಗ್ರಾಂನಷ್ಟು ಖನಿಜಾಂಶಗಳು ಸಿಗುತ್ತೆ. ನಂತರ ಕ್ಯಾಲರಿ ಕೂಡ ಇದರಲ್ಲಿ ತುಂಬಾ ಹೆಚ್ಚಾಗಿರುತ್ತೆ, ಅಂದ್ರೆ ಶಕ್ತಿಯನ್ನು ಕೊಡ್ತಕ್ಕಂತ ಒಂದು ಗುಣ ಏನಿದೆಯಲ್ಲ ಅದು ತುಂಬಾ ಹೆಚ್ಚಾಗಿರುತ್ತೆ, 563. ಎಲ್ಲ ಎಣ್ಣೆ ಕಾಳು ಬೆಳೆಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡೋದು 500-600 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಸಿಗುತ್ತೆ. ಎಳ್ಳಿನಲ್ಲಿ 563 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಸಿಗ್ತಾ ಇದೆ. ನಂತರ ಕ್ಯಾಲ್ಸಿಯಂ ಅಂದ್ರೆ ಖನಿಜಾಂಶಗಳಲ್ಲಿ ಪ್ರಮುಖವಾದಂತಹದ್ದು ಒಂದು ಕ್ಯಾಲ್ಸಿಯಂ ಅಂಶ, ಅದು ಇದರಲ್ಲಿ ತುಂಬಾ ಹೇರಳವಾಗಿದೆ, 1450 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ನಮಗೆ ಸಿಗ್ತಾ ಇದೆ. ನಂತರ ಫಾಸ್ಫರಸ್ ಕೂಡ ತುಂಬಾ ಹೆಚ್ಚಾಗಿದೆ, ಕಬ್ಬಿಣಾಂಶ 9.3 ನೋಡಿ, 9.3 ನಮಗೆ ಇದರಲ್ಲಿ ಕಬ್ಬಿಣಾಂಶ ಕೂಡ ಸಿಗ್ತಾ ಇದೆ. ಅಂದ್ರೆ ಇದರಲ್ಲಿ ತುಂಬಾ ಉತ್ಕೃಷ್ಟವಾದ ಪೋಷಕಾಂಶಗಳು ಅಡಗಿದವೆ, ಅದಕ್ಕೋಸ್ಕರ ನಾವು ಇದನ್ನ ಬಳಸ್ತಾ ಇದೀವಿ, ಒಳ್ಳೆ ಪೋಷಕಾಂಶಗಳಿದೆ ಅಂತಾನೆ ಬಳಸ್ತಾ ಇದೀವ ಅಂತ ನೋಡೋದಾದ್ರೆ, ನಮಗೆ ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಶುಷ್ಕ ವಾತಾವರಣದಲ್ಲಿ ಒಂಥರ ಡ್ರೈನೆಸ್ ಬರುತ್ತೆ, ಚರ್ಮ ಪೀಲ್ ಆಗ್ತಾ ಇರುತ್ತೆ, ಅಂದ್ರೆ ಮೇಲ್ಪದರ ಕಿತ್ ಹೋಗ್ತಾ ಇರುತ್ತೆ, ಕೂದಲೆಲ್ಲ ಒಣಗಿದ ತರ ಕಾಣಿಸ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ನಾವು ಇದನ್ನ ಬಳಕೆ ಮಾಡೋದನ್ನ ನಮ್ಮ ಹಿರಿಯರು ನಮಗೆ ಹಾಕೊಟ್ಟಿದ್ದಾರೆ. ಈ ಹಬ್ಬಗಳ ಮುಖಾಂತರ ನಾವು ಇದರ ಬಳಕೆಯನ್ನು ಮಾಡಿದಾಗ ನಮ್ಮ ಆರೋಗ್ಯದ ರಕ್ಷಣೆಯ ಜೊತೆಗೆ ಒಂದು ಹಬ್ಬದ ಆಚರಣೆಯು ಕೂಡ ಆಗುತ್ತೆ, ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ ಇದನ್ನ. ಈ ಎಳ್ಳಿನಲ್ಲಿ ಶೇಂಗಾ ಮತ್ತು ಸೂರ್ಯಕಾಂತಿಗಿಂತ ಹೆಚ್ಚು ಖನಿಜಾಂಶಗಳು ಇರೋದ್ರಿಂದ ಇದು ಶೇಂಗಾಕ್ಕೆ ಈಕ್ವಲೆಂಟ್ ಆಗಿ ನಮಗೆ ಕ್ಯಾಲರಿಯನ್ನು ಕೂಡ ಕೊಡುತ್ತೆ. ಎಳ್ಳಿನಲ್ಲಿ ನಾನು ಅವಾಗ್ಲೇ ಹೇಳಿದೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಏನ್ ಹೆಚ್ಚಾಗಿದಾವೆ ಇದರಲ್ಲಿ ಅಂತೇಳಿ, ಅವು ನಮ್ಮ ಮೂಳೆಗಳ ಬೆಳವಣಿಗೆಗೆ ತುಂಬಾ ಅತ್ಯವಶ್ಯಕ. ಈ ನಮ್ಮ ಚಿಕ್ಕ ಮಕ್ಕಳು ಇರ್ತವೆ ಸ್ಕೂಲ್ಗೆ ಹೋಗೋದಕ್ಕಿಂತ ಮೊದಲು, ನಾವು ಪ್ರೀ ಸ್ಕೂಲ್ ಅಂತ ಏನ್ ಹೇಳ್ತೀವಲ್ಲ, ಶಾಲಾ ಪೂರ್ವ ಮಕ್ಕಳಿಗೆ ಇದು ತುಂಬಾ ಉಪಯುಕ್ತವಾದ ಒಂದು ಆಹಾರ, ಅವರಿಗಿನ್ನ ಮೂಳೆಗಳ ಬೆಳವಣಿಗೆ ಆಗ್ಬೇಕಾಗಿರುತ್ತೆ. ಸುಮಾರು 6 ತಿಂಗಳ ನಂತರ ನಾವು ಪೂರಕ ಆಹಾರವಾಗಿ ಏನ್ ಕೊಡ್ತಾ ಇರ್ತವೆ, ಅಂತಹ ಮಕ್ಕಳಲ್ಲಿ ನಾವು ಎಳ್ಳಿನ ಬಳಕೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಅವರ ಜೀರ್ಣ ಶಕ್ತಿಗೆ ಅನುಗುಣವಾಗಿ 1 ವರ್ಷದ ನಂತರ ಮಕ್ಕಳಿಗೆ ಸಾಮಾನ್ಯವಾಗಿ ನಾವು ಎಲ್ಲಾ ಆಹಾರವನ್ನು ಕೊಡಬಹುದು. ಇಂತಹ ಪದಾರ್ಥಗಳನ್ನು ನಾವು ಬಳಸಿದಾಗ ಅವರ ಮೂಳೆಗಳ ಬೆಳವಣಿಗೆಯೂ ಕೂಡ ಒಂದು ಸಹಾಯಕ ಆಗುತ್ತೆ. ನಂತರ ಕಬ್ಬಿಣಾಂಶ ಕೂಡ ಇದರಲ್ಲಿ ಅತಿ ಹೆಚ್ಚಿದೆ ಅಂತ ಹೇಳಿದೆ ನಾನು. ಆ ಕಬ್ಬಿಣಾಂಶ ನೋಡಿ, ನಮ್ಮ ಹದಿಹರಿಯದ ಮಕ್ಕಳಲ್ಲಿ ಅಂದ್ರೆ ಒಂದು ಋತುಚಕ್ರ ನಡೀತಾ ಇರುತ್ತಲ್ಲ, ಅಂತಹ ಮಕ್ಕಳಲ್ಲಿ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಈ ಕಬ್ಬಿಣಾಂಶದ ಅವಶ್ಯಕತೆ ತುಂಬಾ ಹೆಚ್ಚಿರುತ್ತೆ. ನಾರ್ಮಲ್ ಆಗಿರೋದಕ್ಕಿಂತ ಅವರಿಗೆ ಒಂದು 25-50% ಆಲ್ಮೋಸ್ಟ್ ಜಾಸ್ತಿ ಬೇಕಾಗುತ್ತೆ. ಅಂತಹ ಸಮಯದಲ್ಲಿ ಈ ಎಳ್ಳಿನ ಪದಾರ್ಥಗಳನ್ನು ಬಳಕೆ ಮಾಡತಕ್ಕಂಥದ್ದು ನಿಯಮಿತವಾಗಿ, ಈಗ ಕಬ್ಬಿಣಾಂಶ ಇದೆ ಅಂತ ಹೇಳ್ಬಿಟ್ಟು ಬರೀ ಅದನ್ನೇ ತಿನ್ನೋದಲ್ಲ, ಅದನ್ನು ನಿಯಮಿತವಾಗಿ ಎಲ್ಲ ಅಡುಗೆಗಳಲ್ಲಿ ನಾವು ಬಳಸ್ತಾ ಹೋಗಬಹುದು. ನಂತರ ಇದರಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಜಿಂಕ್ ಅನ್ನೋ ಒಂದು ಖನಿಜಾಂಶ ಇದೆ. ಇದು ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯದ ರಕ್ಷಣೆಯಲ್ಲಿ ತುಂಬಾ ಪ್ರಮುಖವಾದ ಪಾತ್ರವನ್ನ ಮಾಡುತ್ತೆ. ನಂತರ ಬಾಲನೆರೆ ಬರ್ತಾ ಇರುತ್ತೆ ಮಕ್ಕಳಲ್ಲಿ, ಅದನ್ನು ಕೂಡ ಇದರಿಂದ ತಡೆಗಟ್ಟಬಹುದು. ಜಿಂಕ್ ನೀರಿನ ಒಂದು ಡೆಫಿಷಿಯನ್ಸಿಯಿಂದ ಬರ್ತಕ್ಕಂತ ಒಂದು ತೊಂದರೆ ಅದು. ಒಟ್ಟಾರೆ ಎಳ್ಳಿನಲ್ಲಿ ಅನೇಕ ಖನಿಜಾಂಶಗಳು ಲಭ್ಯ ಇರ್ತವೆ, ಮತ್ತೆ ಇದರಲ್ಲಿ ಸುಲಭವಾಗಿ ಜೀರ್ಣ ಮಾಡತಕ್ಕಂತ ಒಂದು ಶಕ್ತಿ ಕೂಡ ಇದಕ್ಕಿದೆ, ನಾರಿನಂಶ ಇದೆ. ಹಾಗಾಗಿ ಎಳ್ಳನ್ನ ನಾವು ಎಲ್ಲ ಆಹಾರಗಳಲ್ಲಿ ಬಳಕೆ ಮಾಡ್ಕೋಬಹುದು. ಈ ಎಳ್ಳನ್ನ ನಾವು ಜಗಿಯುವಾಗ ಇದರಲ್ಲಿ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ, ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ತಡೆಗಟ್ಟತಕ್ಕಂತ ಒಂದು ಶಕ್ತಿ. ಹಾಗಾಗಿ ಎಳ್ಳನ್ನ ಜಗಿದು ತಿಂದಾಗ ನಮ್ಮ ಬಾಯಿಯಲ್ಲಿ ಒಂದು ನೈಸರ್ಗಿಕವಾದ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಉತ್ಪತ್ತಿಯಾಗುತ್ತೆ. ಇಷ್ಟೆಲ್ಲ ಉಪಯುಕ್ತವಾದ ಅಂಶಗಳು ನಮ್ಮ ಎಳ್ಳಿನಲ್ಲಿ ಇದೆ. ಈಗ ನಾವು ಹಬ್ಬದ ಒಂದು ವಾತಾವರಣದಲ್ಲಿ ನಾವು ಬಳಸ್ತಾ ಇರ್ತೇವೆ, ಎಳ್ಳನ್ನ ಉಂಡೆ ಆಗಿ ಮಾಡ್ತಾ ಇರ್ತೇವೆ, ಚಿಕ್ಕಿ ಮಾಡ್ಕೊಳ್ಬಹುದು, ಅಥವಾ ರೊಟ್ಟಿಗೆ ಎಳ್ಳನ್ನ ಹಚ್ಚಿ ಮಾಡ್ತಿರ್ತೇವೆ. ಈ ರೀತಿ ಅನೇಕ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಬಳಸ್ತಾ ಇರ್ತೇವೆ. ಆದ್ರೆ ನಾವು ನವೀನವಾಗಿ ಒಂದು ಉತ್ಪನ್ನವಾಗಿ ತಯಾರು ಮಾಡಿ ನಾವು ಇದನ್ನ ಯಾವ ರೀತಿ ಒಂದು ಗೃಹ ಉದ್ಯಮನೂ ಕೂಡ ಮಾಡ್ಕೊಳ್ಬಹುದು. ಈ ಹಬ್ಬದ ಸಮಯದಲ್ಲಿ ನಾವು ರೊಟ್ಟಿಗಳನ್ನು ಮಾರಾಟ ಮಾಡೋದನ್ನ ನೋಡ್ತಿರ್ತೇವೆ. ಎಳ್ಳು ಹಚ್ಚಿದ ರೊಟ್ಟಿ, ಸಜ್ಜೆ ರೊಟ್ಟಿ ಇರ್ಬೋದು, ಅಥವಾ ಈ ಜೋಳದ ರೊಟ್ಟಿ ಇರ್ಬೋದು, ಇವಕ್ಕೆಲ್ಲ ಎಳ್ಳು ಹಚ್ಚಿ ಮಾರಾಟಕ್ಕೆ ನಮಗೆ ಲಭ್ಯ ಆಗುತ್ತೆ. ಇದು ಹಬ್ಬದ ಸಮಯದಲ್ಲಿ ಮಾತ್ರ ಸಿಗುತ್ತೆ. ನಂತರ ನಾವು ಬೇರೆ ಸಮಯಗಳಲ್ಲಿ ಈ ಎಳ್ಳಿನ ಯಾವ ಉತ್ಪನ್ನಗಳನ್ನ ಮಾಡಬಹುದು ಅಂದ್ರೆ, ನಾವು ನೋಡ್ತಾ ಇರ್ತೇವೆ ಬಹಳ ಅಚ್ಚುಕಟ್ಟಾಗಿ ಬಿಳಿ ಎಳ್ಳನ್ನ ಬಳಸ್ಬಿಟ್ಟು ಬರ್ಫಿಗಳನ್ನ ಮಾಡ್ತಾ ಇದಾರೆ. ಈ ಶೇಂಗಾ ಬರ್ಫಿ ಚಿಕ್ಕಿ ಅಂತ ಹೇಳ್ತೀವಲ್ಲ, ಆ ತರ ಒಂದು ಇದು ಎಳ್ಳಿಂದು ಕೂಡ ಇವತ್ತು ಸಿಗ್ತಾ ಇದೆ. ಈವನ್ ನಾನು ಎಳ್ಳು ನೋಡಿದೆ ಅಂತ ಹೇಳಿದ್ರೆ ಮೆಡಿಸಿನ್ ಗಿಫ್ಟ್ಸ್ ಕೊಡ್ತಾ ಇರ್ತಾರೆ, ಅದರಲ್ಲೂ ಕೂಡ ಈ ಎಳ್ಳಿನ ಚಿಕ್ಕಿಗಳು ತುಂಬಾ ತೆಳುವಾದ ಚಿಕ್ಕಿಗಳು ತುಂಬಾ ಚೆನ್ನಾಗಿ ಮಾಡಿದ್ದು. ಆ ತರದ ಒಂದು ಗೃಹ ಉದ್ಯಮವನ್ನು ಕೂಡ ನಮ್ಮ ಮಹಿಳೆಯರು ಈ ನಿಟ್ಟಿನಲ್ಲಿ ಸ್ವಲ್ಪ ವಿಚಾರ ಮಾಡಬಹುದು. ನಂತರ ಎಳ್ಳಿನುಂಡೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾ ಇರ್ತೇವೆ, ಅದೇ ಎಳ್ಳನ್ನ ನಾವು ಅವಲಕ್ಕಿ ಮಾಡುವಾಗ ಹಾಕೊಳ್ತೇವೆ. ಸ್ವಲ್ಪ ಅಂದ್ರೆ ಒಂದು ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಪೋಷಕಾಂಶಗಳನ್ನು ಒಂದು ಫಾರ್ಟಿಫಿಕೇಶನ್ ಹೆಚ್ಚು ಮಾಡೋದಕ್ಕೋಸ್ಕರ, ಅದರಲ್ಲಿ ಅವಲಕ್ಕಿಯಲ್ಲಿ ಲಭ್ಯ ಆಗ್ತಾ ಇರತಕ್ಕಂತ ಒಂದು ಪೋಷಕಾಂಶಗಳನ್ನು ಹೆಚ್ಚು ಮಾಡೋದಕ್ಕೆ ಜೊತೆಗೆ ಅಡಿಟಿವ್ಸ್ ಅಂತ ಏನ್ ಹೇಳ್ತೀವಿ ಎಕ್ಸ್ಟ್ರಾ ಆಡ್ ಮಾಡ್ತೀವಿ, ನಮಗೆ ಅದು ಹೆಚ್ಚು ಶಕ್ತಿಯನ್ನು ಕೊಡಬಹುದು ಮತ್ತು ಅದರಲ್ಲಿರ್ತಕ್ಕಂಥ ಉತ್ತಮ ಪೋಷಕಾಂಶಗಳನ್ನು ಹೆಚ್ಚು ಮಾಡಬಹುದು. ಎಳ್ಳನ್ನು ಅವಲಕ್ಕಿಯಲ್ಲಿ ಬಳಸ್ಕೊಳ್ಬಹುದು. ನಂತರ ನಿಪ್ಪಟ್ಟು ತಯಾರು ಮಾಡ್ತಾ ಇರ್ತೇವೆ ನಾವು, ಅದರಲ್ಲಿ ಜಾಸ್ತಿ ಎಳ್ಳನ್ನು ಹಾಕೊಳ್ಬಹುದು. ಚಕ್ಲಿ ಮಾಡ್ತಾ ಇರ್ತೇವೆ, ಅದರಲ್ಲಿ ಹಾಕೊಳ್ಬಹುದು. ಈ ರೀತಿ ಅನೇಕ ಪದಾರ್ಥಗಳಲ್ಲಿ ಎಳ್ಳನ್ನ ನಾವು ಪ್ರಮುಖವಾಗಿ ಬಳಸ್ತಾ ಹೋಗ್ಬಹುದು. ಎಳ್ಳನ್ನ ಒಂದು ಪಲ್ಯಗಳಲ್ಲಿ ಒಂದು ಪುಡಿ ತಯಾರು ಮಾಡಿ ಇಟ್ಕೊಳ್ತೇವೆ. ಸಾಮಾನ್ಯವಾಗಿ ಶೇಂಗಾ ಪುಡಿ ಹಾಕೋದು ಎಲ್ಲರಿಗೂ ವಾಡಿಕೆ, ಆದ್ರೆ ಶೇಂಗಾ ಜೊತೆಗೆ ಸ್ವಲ್ಪ ಎಳ್ಳು, ಸ್ವಲ್ಪ ಗುರೆಳ್ಳು, ಈ ರೀತಿ ವಿವಿಧ ಎಣ್ಣೆ ಕಾಳುಗಳನ್ನು ನಾವು ಮಿಕ್ಸ್ ಮಾಡಿ ಒಂದು ಪುಡಿಯನ್ನು ತಯಾರು ಮಾಡಿ ಇಟ್ಕೊಂಡ್ರೆ ಅದು ನಮಗೆ ಬೇರೆ ಬೇರೆ ಕಾಳಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮತ್ತು ಖನಿಜಾಂಶಗಳು ಒಂದೇ ಪುಡಿಯಲ್ಲಿ ಲಭ್ಯ ಆಗೋ ತರ ಆಗಿ ದಿನನಿತ್ಯವೂ ನಾವು ಪಲ್ಯಗಳನ್ನ ಬಳಸ್ತಾನೆ ಇರ್ತೇವೆ, ರೊಟ್ಟಿಗಾಗ್ಲಿ ಚಪಾತಿಗಾಗ್ಲಿ. ಅಂತಹದ್ರಲ್ಲಿ ಒಂದ್ ಚಮಚ ಎರಡು ಚಮಚ ಬಳಸೋದ್ರಿಂದ ನಮಗೊಂದು ಸಮತೋಲನವಾದ ಪೋಷಕಾಂಶಗಳು ದೇಹಕ್ಕೆ ಸಿಗೋ ತರ ಆಗತ್ತೆ. ಆ ರೀತಿ ನಾವು ಇಂತಹ ಉತ್ಪನ್ನಗಳನ್ನ ಯಾವ್ದಾದ್ರೂ ಟೆಕ್ನಾಲಜಿ ಸಿಕ್ಕಿಲ್ಲ ಅಂದ್ರೆ ತಾವೇ ಕೂಡ ಒಂದು ಗೃಹ ಉದ್ಯಮವಾಗಿ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಎಲ್ಲಾ ತಂತ್ರಜ್ಞಾನಗಳನ್ನ ನಾವು ವಿಶ್ವವಿದ್ಯಾಲಯಗಳಲ್ಲಿ ತಗೊಳ್ಬೇಕಂತಿಲ್ಲ, ರೈತ ಮಾಡಿದಂತಹ ಸಾಕಷ್ಟು ತಂತ್ರಜ್ಞಾನಗಳನ್ನ ನಾವು ಅಳವಡಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ ಕೂಡ ಕೆಲವೊಂದ್ಸಲ ಇರುತ್ತೆ. ಅಂದ್ರೆ ರೈತ ವಿಜ್ಞಾನಿ ಅಂತ ಹೇಳಿ ಕೆಲವೊಂದ್ಸಲ ನಾವು ಅವ್ರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿರ್ತೇವೆ ವಿಶ್ವವಿದ್ಯಾಲಯಗಳಿಂದ. ಅಂತಹ ಒಂದು ಕಲೆಯನ್ನು ಹೊಂದಿರತಕ್ಕಂತಹ ರೈತರು ಅಥವಾ ರೈತ ಮಹಿಳೆಯರು ಈ ಎಳ್ಳಿನಿಂದ ಮತ್ತಿನ್ಯಾವುದಾದ್ರೂ ಖಾದ್ಯಗಳನ್ನು ಮಾಡೋದಕ್ಕೆ ಬರೋದಾದ್ರೆ ಸುಲಭವಾಗಿ ನಮಗೆ ಎಲ್ಲಾ ಪೋಷಕಾಂಶಗಳು ಒಂದು ಕಡೆ ಸಿಗುವಂತಹ ಒಂದು ಪದಾರ್ಥಗಳನ್ನು ತಯಾರು ಮಾಡೋದಾದ್ರೆ ಅವನ್ನು ಕೂಡ ಬಳಕೆ ಮಾಡಿಕೊಂಡು ಅದರಿಂದ ಉತ್ಪನ್ನಗಳನ್ನು ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಎಲ್ಲರಿಗೂ ಸಿಗೋ ರೀತಿಯಲ್ಲಿ ಮಾಡಿದ್ರೆ ಒಂದು ಉತ್ತಮ ಸಮಾಜದ ಆರೋಗ್ಯ ಸಮಾಜದ ಒಂದು ಸದೃಢ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ನಮ್ಮ ರೈತಾಪಿ ವರ್ಗ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಅದರ ಜೊತೆಗೆ ಇಂತಹ ಒಂದು ಉದ್ಯೋಗವನ್ನು ಮಾಡತಕ್ಕಂಥ ಕೆಲಸವನ್ನು ಕೂಡ ರೈತರು ಇವತ್ತು ವಿಚಾರ ಮಾಡಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ಮಾತ್ರ ನಮ್ಮ ರೈತರ ಆದಾಯ ದ್ವಿಗುಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಎಳ್ಳಿನ ಒಂದು ಹಬ್ಬವನ್ನು ತಾವೆಲ್ಲರೂ ಆಚರಣೆ ಮಾಡ್ತಾ ಇರ್ತೀರಾ, ಇವತ್ತು ಎಳ್ಳನ್ನು ಬಳಕೆ ಮಾಡಿ ವಿವಿಧ ಪದಾರ್ಥಗಳನ್ನು ತಯಾರು ಮಾಡಿದೀರಾ, ಅದರಲ್ಲಿ ಕೆಡದೇ ಇರೋ ರೀತಿಯಲ್ಲಿ ಒಂದು 15-20 ದಿವಸದವರೆಗೂ ಇಡಬಹುದು, 3 ತಿಂಗಳವರೆಗೂ ಶೇಖರಣೆ ಮಾಡಬಹುದು. ಇಂತಹ ಪದಾರ್ಥಗಳನ್ನು ಉತ್ಪನ್ನಗಳನ್ನ ತಾವು ಕೂಡ ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಲಭ್ಯ ಆಗೋ ರೀತಿಯಲ್ಲಿ ಮಾಡಿದ್ರೆ ಎಲ್ಲ ಜನಗಳಿಗೂ ಒಳ್ಳೇದಾಗುತ್ತೆ ಮತ್ತು ತಾವು ಕೂಡ ಎಳ್ಳನ್ನು ಬಳಕೆ ಮಾಡಿ. ಕೆಲವು ಜನ ಕಪ್ಪೆಳ್ಳನ್ನ ಜಾಸ್ತಿ ತಿಂದ್ರೆ ಹೀಟ್ ಆಗುತ್ತೆ ಅನ್ನೋ ಒಂದು ಭಾವನೆ ಇರುತ್ತೆ. ಇಂತಹ ಚಳಿಗಾಲದಲ್ಲಿ ನಮಗೆ ಹೀಟ್ ಆಗೋದಕ್ಕೋಸ್ಕರನೇ ಅದನ್ನ ತಿನ್ಬೇಕಾಗತ್ತೆ, ಯಾಕಂದ್ರೆ ಈಗ ನಮಗೆ ಚಳಿ ಜಾಸ್ತಿ ಇರುತ್ತೆ. ಇದಕ್ಕೆ ದೇಹದ ಉಷ್ಣಾಂಶವನ್ನ ಏರಿಸೋದಕ್ಕೆ ಹೆಚ್ಚು ಕ್ಯಾಲರಿಗಳ ಅವಶ್ಯಕತೆ ಇರುತ್ತೆ. ಅದು ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ಎಳ್ಳನ್ನು ಬಳಕೆ ಮಾಡಿದಾಗ ಕೂಡ ನಮ್ಮ ದೇಹದ ಉಷ್ಣಾಂಶವನ್ನು ಮೇಂಟೈನ್ ಮಾಡೋದಕ್ಕೆ ಈ ಎಳ್ಳು ನಮಗೆ ಸಹಕಾರಿಯಾಗುತ್ತೆ. ಇಂತಹ ಉತ್ಕೃಷ್ಟವಾದ ಗುಣಗಳನ್ನು ಹೊಂದಿರತಕ್ಕಂತಹ ಎಳ್ಳಿನ ಹಬ್ಬವನ್ನು ತಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿ ಮತ್ತು ಎಳ್ಳಿನ ಬಳಕೆಯನ್ನು ನಿಯಮಿತವಾಗಿ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಮಾಡಿಕೊಂಡು ಅದರಿಂದ ಉತ್ಕೃಷ್ಟವಾದ ಉತ್ಪನ್ನಗಳನ್ನು ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಲಭ್ಯ ಆಗೋ ರೀತಿಯಲ್ಲಿ ಮಾಡಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡು ತಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬೇಕು ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಭಾಗದೊಳಗ ಸಾಕಷ್ಟು ಜನ ತಾವು ಮಾವಿನ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಈಗ ಮಾವಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹೂ ಬಿಡುವಂತಹ ಕಾಲ, ಆಮೇಲೆ ಮಾವನ್ನ ಸರಿಯಾಗಿ ನಿರ್ವಹಣೆ ಮಾಡುವಂತಹ ಒಂದು ಕಾಲ. ಈ ಸಮಯದೊಳಗ ನಾವು ಸರಿಯಾಗಿ ಮಾವನ್ನ ನೋಡ್ಕೊಂಡಿವಿ, ಗಿಡ ಮರಗಳನ್ನ ಚಲೋತ್ನೆಗೆ ನಿರ್ವಹಣೆ ಮಾಡಿದೀವಿ ಅವುಗಳ ಆರೋಗ್ಯವನ್ನ ಗಮನಿಸಿದೀವಿ ಅಂತಂದ್ರ ಮುಂದಿನ ದಿನಗಳಲ್ಲಿ ಏನು ಸೀಸನ್ ಇರುತ್ತದ ಆ ಸೀಸನ್ ನಲ್ಲಿ ಒಳ್ಳೆ ಹೂಗಳನ್ನ ಬಿಟ್ಟು ಮತ್ತೆ ಒಳ್ಳೆ ಕಾಯಿ ಹಣ್ಣು ಆಗುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಬಹುದು. ಈ ವಿಚಾರಗಳ ಬಗ್ಗೆ ಬೀದರ್ನ ಕೃಷಿ ಮಹಾವಿದ್ಯಾಲಯದೊಳಗ ತಜ್ಞರಾಗಿರುವಂತಹ ಡಾಕ್ಟರ್ ಎನ್ ಶ್ರೀನಿವಾಸ್ ಅವರು ತಮ್ಮ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಅವರು ತೋಟಗಾರಿಕಾ ವಿಸ್ತರಣಾ ಶಿಕ್ಷಣ ಘಟಕದ ಮುಂದಾಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾವನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಸಲಹೆ ಸೂಚನೆಗಳು ಇಲ್ಲಿದ್ದಾವ. ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳೋದನ್ನ ಕೇಳ್ರಿ. ನಾನು ಡಾಕ್ಟರ್ ಎನ್ ಶ್ರೀನಿವಾಸ್ ಅಂತ, ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ ಬೀದರ್ನಲ್ಲಿ ವಿಸ್ತರಣಾ ಮುಂದಾಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಒಂದು ಭೇಟಿ ಸಂದರ್ಭದಲ್ಲಿ ಬೆಳೆಗಳ ಒಂದು ಬೆಳವಣಿಗೆಯನ್ನು ನಾವು ಪರಿಶೀಲಿಸಿದಾಗ ಈಗ ನಮ್ಮ ಈ ಒಂದು ಪ್ರದೇಶದ ಪ್ರಮುಖ ಬೆಳೆಯಾಗಿರತಕ್ಕಂಥ ಮಾವಿನಲ್ಲಿ ಹೂ ಬಿಡುವಂತದ್ದು ನಾವು ಕಾಣ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಕ್ರಮಗಳನ್ನು ನಾವು ಅನುಸರಿಸಬೇಕಾಗಿದೆ. ಯಾಕಂದ್ರೆ ಇಳುವರಿಯನ್ನು ಮತ್ತು ಹೂ ಉದುರಿಕೆಯನ್ನು ನಾವು ನಿರ್ವಹಣೆ ಮಾಡಬೇಕಾದ್ರೆ ಈ ಕ್ರಮಗಳನ್ನು ನಾವು ಅನುಸರಿಸಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ಸರಾಸರಿ 30-40% ಏನಾದರೂ ಹೂ ಕಂಡು ಬಂದಲ್ಲಿ ನೀವೇನಂದ್ರೆ ಪುನಃ ನೀವು ನೀರು ಕೊಡಲಿಕ್ಕೆ ಶುರು ಮಾಡಬಹುದು. ಸೊ ಅದರಿಂದ ಏನಾಗ್ತದೆ, ಕಾಯಿಯ ಒಂದು ಬೆಳವಣಿಗೆ ಮತ್ತು ಕಾಯಿ ಕಚ್ಚಿಕೊಳ್ತಕ್ಕಂಥದ್ದು ಅನುಕೂಲ ಆಗ್ತದೆ ಮತ್ತು ಉದುರ್ತಕ್ಕಂಥದ್ದನ್ನು ಕೂಡ ಕಡಿಮೆ ಮಾಡ್ತದೆ. ಎರಡನೇದಾಗಿ ಇಂಥ ಒಂದು ಸಂದರ್ಭದಲ್ಲಿ ಸರಾಸರಿ ಕೆಲವೊಂದೇನಾಗ್ತವೆ ಮಿಡಿ ಕಾಯಿಗಳು ಕೂಡ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂತ ಸಂದರ್ಭದಲ್ಲಿ ಮಿಡಿ ಕಾಯಿಗಳನ್ನ ನಾವು ಗಿಡದಲ್ಲಿ ಅದನ್ನ ರಿಟೆನ್ಷನ್ ಮಾಡಲಿಕ್ಕೆ ಅಂದ್ರೆ ಉಳಿಸ್ಲಿಕ್ಕೆ ಮತ್ತು ಕಾಯಿಗಳನ್ನ ಮುಂದಿನ ಒಂದು ಬೆಳವಣಿಗೆಗೆ ಕೊಂಡೊಯ್ಯಲಿಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಎನ್ ಎ ಅಂತಕ್ಕಂಥದ್ದು ಸರಾಸರಿ 20 PPM ಅಂತ ಹೇಳ್ತೀವಿ ನಾವು, ಅಥವಾ ಇನ್ನೊಂದಂತ ಪ್ಲಾನಿಫಿಕ್ಸ್ ಅಂತಾನು ಕೂಡ ಸಿಗ್ತದೆ, ಸರಾಸರಿ 0.5 ml ಪರ್ ಲೀಟರ್ ಆಫ್ ವಾಟರ್. ಅದ್ರ ಜೊತೆ ನೀರಿನಲ್ಲಿ ನಾವು ಸಿಂಪಡಣೆ ಮಾಡಿದ್ದೆ ಆದ್ರೆ ಏನಾಗ್ತದೆ, ಕಾಯಿ ಉದುರಿಕೆ ಅನ್ನ ನಾವು ಕಡಿಮೆ ಮಾಡಬಹುದು ಮತ್ತೆ ಹೆಚ್ಚಿನ ಇಳುವರಿ ಪಡಲಿಕ್ಕೆ ಸಹಾಯ ಆಗ್ತದೆ. ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಕೆಲವೊಂದು ಬೇರೆ ಸಮಸ್ಯೆಗಳನ್ನು ಕೂಡ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಸೊ ಒಂದು ಜಿಗಿ ಹುಳು ಅಂತಕ್ಕಂಥದ್ದು ಅದು ಹೆಚ್ಚಾಗಿ ಕಾಣ್ತೀವಿ. ಹೂ ಗುಬ್ಬರಿ ಊಟಲ್ಲ ಗುಲಗಂಜಿ ತಾಟಲ್ಲ. ಈಗ ಮೈನಾಬಾಯಿ ಸರಡಿಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳು. ತಾಲ ನಿಜವಿಲ್ಲೋ ಮಾನಮಿ ವಾರಿ ಬೈತಾಲ ನಿಜವಿಲ್ಲೋ ಮಾನಮಿ ಬನ್ನಿ ವಾರಿ ಬೈತಾಲ ನಿಜವಿಲ್ಲೋ ಮಾನಮಿ ಬನ್ನಿ ವಾರಿ ಬೈತಾಲ ನಿಜವಿಲ್ಲೋ ಮಾನಮಿ ಬನ್ನಿ ಹಬ್ಬ ಕಾತರಸಿದ ಗುಬ್ಬಿ ಕಣ್ಣೇ ನಾ ಕೊಯ್ರಿ ಹಬ್ಬ ಕಾತರಸಿದ ಗುಬ್ಬಿ ಕಣ್ಣೇ ನಾ ಸಿರಿ ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮಿಡಿರುವ ಬನ್ನಿ ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮಿ ಹಿಡಿರುವ ಬನ್ನಿ ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮಿ ಹಿಡಿರುವ ಬನ್ನಿ ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮಿ ಹಿಡಿರುವ ಬನ್ನಿ ಹುಬ್ಬಳ್ಳಿಯ ಮಗಳ ಬರಲಿಲ್ಲೋ ನಾರಾಯಣಿ ಹುಬ್ಬಳ್ಳಿಯ ಮಗಳ ಬರಲಿಲ್ಲೋ ಲಕ್ಷ್ಮೀ ಹಬ್ಬಕವಮ್ಮ ತೊಡಲಿಲ್ಲೋ ಮಾನಮಿ ಹಿಡಿರುವ ಬನ್ನಿ ಹಬ್ಬಕವಮ್ಮ ತೊಡಲಿಲ್ಲೋ ಮಾನಮಿ ಹಿಡಿರುವ ಬನ್ನಿ ಹಬ್ಬಕವಮ್ಮ ತೊಡಲಿಲ್ಲೋ ಮಾನಮಿ ಹಿಡಿರುವ ಬನ್ನಿ ಹಬ್ಬಕವಮ್ಮ ತೊಡಲಿಲ್ಲೋ ಮಾನಮಿ ಹಿಡಿರುವ ಬನ್ನಿ ಹಬ್ಬಕ ತರಸಿದ ಗುಬ್ಬಿ ಕಣ್ಣೇ ನಾ ಸಿರಿ ಹಬ್ಬಕ ತರಸಿದ ಗುಬ್ಬಿ ಕಣ್ಣೇ ನಾ ಸಿರಿ ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮಿ ಶಿರೋವ ಬನ್ನಿ ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನ ಮೀಡಿರೋವ ಬನ್ನಿ ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನ ಮೀಡಿರೋವ ಬನ್ನಿ ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನ ಮೀಡಿರೋವ ಬನ್ನಿ ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಲಗಸಿಮಿ ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಲಗಸಿಮಿ ಹಬ್ಬ ಕಾವ ಮಾ ಉಡಲಿಲ್ಲೋ ಮಾನ ಮೀಡಿರೋವ ಬನ್ನಿ ಹಬ್ಬ ಕಾವ ಮಾ ಉಡಲಿಲ್ಲೋ ಮಾನ ಮೀಡಿರೋವ ಬನ್ನಿ ಹಬ್ಬ ಕಾವ ಮಾ ಉಡಲಿಲ್ಲೋ ಮಾನ ಮೀಡಿರೋವ ಬನ್ನಿ ಹಬ್ಬ ಕಾವ ಮಾ ಉಡಲಿಲ್ಲೋ ಮಾನ ಮೀಡಿರೋವ ಬನ್ನಿ ತಾಯವ್ವ ಕ್ವಾಟಾಳ ತಾಳಿಯ ಸ್ವಾಮಾನಿ ತಾಯವ್ವ ಕ್ವಾಟಾಳ ತಾಳಿಯ ಸ್ವಾಮಾನಿ ನೀನ ಕ್ವಾಟೋ ಹಣದ ಪಾಮಾನ ಮೀಡಿರುವ ಬನ್ನಿ ನೀನ ಕ್ವಾಟೋ ಹಣದ ಪಾಮಾನ ಮೀಡಿರುವ ಬನ್ನಿ ನೀನ ಕ್ವಾಟೋ ಹಣದ ಪಾಮಾನ ಮೀಡಿರುವ ಬನ್ನಿ ನೀನ ಕ್ವಾಟೋ ಹಣದ ಪಾಮಾನ ಮೀಡಿರುವ ಬನ್ನಿ ನೀನ ಹೇಳಿ ಕ್ವಾಟೋ ಹಣದ ಪಾನ್ಯಾರ ಹಳಿ ನೀನ ಹೇಳಿ ಕ್ವಾಟೋ ಹಣದ ಪಾನ್ಯಾರ ಹಳಿ ವರ ನೋಡಿ ಕ್ವಾಟೋ ಒಗತ ನಾಮಾನ ಮೀಡಿರುವ ಬನ್ನಿ ವರ ನೋಡಿ ಕ್ವಾಟೋ ಒಗತ ನಾಮಾನ ಮೀಡಿರುವ ಬನ್ನಿ ವರ ನೋಡಿ ಕ್ವಾಟೋ ಒಗತ ನಾಮಾನ ಮೀಡಿರುವ ಬನ್ನಿ ವರ ನೋಡಿ ಕ್ವಾಟೋ ಒಗತ ನಾಮಾನ ಮೀಡಿರುವ ಬನ್ನಿ ತಾಯೋ ಕಟ್ಟಿರ ಬುತ್ತಿ ತರತಾರ ದ್ಯಾಲಕಿ ತಾಯೋ ಕಟ್ಟಿರ ಬುತ್ತಿ ತರತಾರ ಯಾಲಕಿ ಈ ಬುತ್ತಿಯಲ್ಲಿ ಬಿಸಿಲುವ ಮಾನ ಮೀಡಿರುವ ಬನ್ನಿ ಈ ಬುತ್ತಿಯಲ್ಲಿ ಬಿಸಿಲುವ ಮಾನ ಮೀಡಿರುವ ಬನ್ನಿ ಈ ಬುತ್ತಿಯಲ್ಲಿ ಬಿಸಿಲುವ ಮಾನ ಮೀಡಿರುವ ಬನ್ನಿ ಈ ಬುತ್ತಿಯಲ್ಲಿ ಬಿಸಿಲುವ ಮಾನ ಮೀಡಿರುವ ಬನ್ನಿ ಈ ಬುತ್ತಿಯಲ್ಲಿ ಬಿಸಿಲುವ ನಾಗನಳ್ಳಿ ಈ ಬುತ್ತಿಯಲ್ಲಿ ಬಿಸಿಲುವ ನಾಗನಳ್ಳಿ ಹೊನ್ನ ನಗನಳ್ಳಿ ಸೀಮ್ಯಾಗೋ ಮಾನ ಮೀಡಿರುವ ಬನ್ನಿ ಹೊನ್ನ ನಗನಳ್ಳಿ ಸೀಮ್ಯಾಗೋ ಮಾನ ಮೀಡಿರುವ ಬನ್ನಿ ಹೊನ್ನ ನಗನಳ್ಳಿ ಸೀಮ್ಯಾಗೋ ಮಾನ ಮೀಡಿರುವ ಬನ್ನಿ ಹೊನ್ನ ನಗನಳ್ಳಿ ಸೀಮ್ಯಾಗೋ ಮಾನ ಮೀಡಿರುವ ಬನ್ನಿ ಬನ್ನಿ ಆ ಗಿಡದ ಬುಡಕ ಬಂಗಾರ ಕಾಳ ಕೊಂಡ ಬನ್ನಿ ಆ ಗಿಡದ ಬುಡಕ ಬಂಗಾರ ಕಾಳ ಕೊಂಡ ಎಷ್ಟ ಹುಡಕಿದಾರೆ ಸಿಗವಲದೋ ಮಾನ ಮೀಡಿರುವ ಬನ್ನಿ ಎಷ್ಟ ಹುಡಕಿದಾರೆ ಸಿಗವಲದೋ ಮಾನ ಮೀಡಿರುವ ಬನ್ನಿ ಎಷ್ಟ ಹುಡಕಿದಾರ ಸಿಗವಲದೋ ಮಾನ ಮೀಡಿರುವ ಬನ್ನಿ ಎಷ್ಟ ಹುಡಕಿದಾರ ಸಿಗವಲದೋ ಮಾನ ಮೀಡಿರುವ ಬನ್ನಿ ಇದುವರೆಗೆ ಮೈನಾಬಾಯಿ ಸರಡಿಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು ಶೇಕಡಾ 10%, ಬೀದರ್ ಜಿಲ್ಲೆ ಒಳಗ 25%, ಜೈರಾಬಾದ್ನೊಳಗ ಶೇಕಡಾ 35% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ